எடையன்னோ ஏதோ கேள்வினோ நீ சொல்ல வாரதேரடோ நிரலிக்கு நாவே பருந்தே பழி நீ பரவாரதே நீ தூர நின்றாக பயந்து நான் கூகோதே சட்டு வல்லவே ಇಷ್ಟೊಂದು ಒಲವಲ್ಲಿ ನಿನ ನೀರ ತೋಡನ್ನು ಬಯಸೋದೆ ಹಿತವಲ್ಲವೇ ಎರಡು ಕಣ್ಣಿಗೆ ಮತ್ತೆ ನೀಡುವೆನು ನೀನಿಲ್ಲಿ ಬರಬಾರದೆ ಎಲ್ಲ ಕನಸನ್ನು ಒಂದೇ ನೆರಳಲ್ಲಿ ಸಾಲಾಗಿ ಇಡಬಾರದೆ ಗಳಿಗೇಲಿ ಮರೆಯೊಂದು ತಾನಾಗೆ ಬರಬಾರದೆ ಹಾಯಾದ ಸಂಜೆಯಲ್ಲಿ ಹುಸಿ ಮುನಿಸು ಬಂದಾಗ ನೀನು ಸಿಗಬಾರದೆ ಕಲಿಯೋದು ಮಜವಾಗಿದೆ ಎರಡು ಜಡಿಯನ್ನು ಏದು ಕೇಳುವೆನು ನೀ ಸ್ವಲ್ಪ ನಿಲ್ಲಬಾರದೆ ಎರಡು ನೆರಳಿಗೆ ನಾವಿಬ್ಬರು ಮುಂದೆ ಬಳಿ ನೀನು ಬರಬಾರದೆ